ಹೆಜ್ಜೆಯ ಜೊತೆಯಲ್ಲಿ ಹೆಜ್ಜೆಯ ನಡೆಸುವ ಘಳಿಗೆ ನಿನಗಿರೋ ಸ್ವಾಗತ ಇರುವೆವು ಕಾಯುತ ಏಕಾಂತ ನೀಡುವ ಸುಖಾಂತ ನೀಡುವ ರತಿರಾಯ ನೋಡೆಮ್ಮ ಕಾಡುವ ಕನಸುಗಳ ಬನ್ನಿ ನೋಡಬನ್ನಿ ಕರೆಯಾಗಿರುವ ಮರೆಯ ಬನ್ನಿ ಸೇರಬನ್ನಿ ಪ್ರೀತಿ ಇರುವ ಹೃದಯ ಮಲ್ಲಿಗೆಯೇ ಚಂದನವೇ ಉಂಗಿಲೇ ಹೊಂಗಿಸಲೇ ತಂಬಿಲವೇ ಬನ್ನಿ ನೋಡಬನ್ನಿ ಹರೆಯ ಇರುವ ಮನೆಯ ಬನ್ನಿ ಸೇರಬನ್ನಿ ಪ್ರೀತಿ ಇರುವ ಹೃದಯ ಅಮೃತಧಾರ ಚಿತ್ರದ ಗೀತೆ ಧ್ವನಿ ರಾಜೇಶ್ ಮತ್ತು ನಂದಿತಾ ಅವರದು.